ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ವಿವಿಧ ರೀತಿಯ ಸಸ್ಯ ಸಂರಕ್ಷಣಾ ಉಪಕರಣಗಳು ಮತ್ತು ಅವುಗಳ ಬಳಕೆಯ ವಿಧಾನಗಳ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ದೇವಾನಂದ ಮಸ್ಕಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಂತರ ಪೇಟೆ ಧಾರಣೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ರಾಯಚೂರಿನ ನರಸಿಂಹ್ಲು, ಮಾಣಿಕರಾವ್ ಹಾಗೂ ಸೆಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ವಿವಿಧ ರೀತಿಯ ಸಸ್ಯ ಸಂರಕ್ಷಣಾ ಉಪಕರಣಗಳು ಮತ್ತು ಅವುಗಳ ಬಳಕೆಯ ವಿಧಾನಗಳ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ದೇವಾನಂದ ಮಸ್ಕಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಸಿಂಪರಣಾ ಯಂತ್ರಗಳು ಮತ್ತು ಅವುಗಳ ಬಳಕೆ ವಿಧಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ದೇವಾನಂದ ಮಸ್ಕಿಯವರಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ದೇವಾನಂದ ಮಸ್ಕಿಯವರೇ. ನಮಸ್ಕಾರ ಸರ್. ಮೊದಲೇದಾಗಿ ಹೇಳಿ, ನಮ್ಮ ರೈತರಿಗೆ ಸಸ್ಯ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಅಥವಾ ಸಿಂಪರಣೆಯನ್ನು ಮಾಡಲಿಕ್ಕೆ, ಕೀಟ ರೋಗಗಳ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಕಷ್ಟು ವಿವಿಧ ರೀತಿಯ ಉಪಕರಣಗಳನ್ನು ಬಳಸ್ತಾ ಇದ್ದಾರೆ, ಈಗಾಗಲೇ ಬಳಸ್ತಾ ಇದ್ದಾರೆ. ಇಲ್ಲಿ ವೈಜ್ಞಾನಿಕವಾಗಿ ಏನು ಬದಲಾವಣೆಗಳಾಗಿದ್ದಾವೆ ಅಂತಕ್ಕಂಥದ್ದು, ಹೊಸ ಉಪಕರಣಗಳು ಏನು ಬಂದಿದ್ದಾವೆ ಅಂತಕ್ಕಂಥದ್ದು ಸಾಕಷ್ಟು ಜನ ರೈತರಿಗೆ ಗೊತ್ತಿಲ್ಲ. ಮೊದಲನೇದಾಗಿ ಈ ಸಸ್ಯ ಸಂರಕ್ಷಣಾ ಉಪಕರಣಗಳ ಅಥವಾ ಸಾಧನಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಇದೆ. ನೋಡಿ, ಸಸ್ಯ ಸಂರಕ್ಷಣಾ ಉಪಕರಣ ಅಥವಾ ಸಾಧನಗಳಂದರೆ ನಾವು ಸಾಮಾನ್ಯವಾಗಿ ಸಸ್ಯಗಳಿಗೆ ಕ್ರಿಮಿ ಕೀಟನಾಶಕ ಅಥವಾ ಕಳೆನಾಶಕ ರಾಸಾಯನಿಕ ವಸ್ತುಗಳನ್ನು ಸಿಂಪಡಲು ಉಪಯೋಗಿಸ್ತಕ್ಕಂಥ ಒಂದು ಸಾಧನ. ಮುಖ್ಯವಾಗಿ ಈ ಸಾಧನಗಳಲ್ಲಿ ಬರೋದು ಎರಡು ವಿಧಾನ. ಒಂದು ಸಿಂಪರಣಾ ಯಂತ್ರ ಅಂದರೆ ಸ್ಪ್ರೇಯರ್ ಅಂತ ಹೇಳ್ತೀವಿ, ಇನ್ನೊಂದು ಧೂಳೀಕರಣ ಯಂತ್ರ ಅಥವಾ ನಾವು ಡಸ್ಟರ್ ಅಂತ ಹೇಳ್ತೀವಿ. ಸೊ ಸ್ಪ್ರೇಯರ್ ಮತ್ತು ಡಸ್ಟರ್ಗಳು ಇವೆರಡು ಮುಖ್ಯವಾಗಿ ಸಸ್ಯ ಸಂರಕ್ಷಣಾ ಉಪಕರಣಗಳಲ್ಲಿ ಬರ್ತಕ್ಕಂಥ ಯಂತ್ರಗಳು ಅಥವಾ ಸಾಧನಗಳು. ಇಲ್ಲಿ ಇವುಗಳ ಪ್ರಾಮುಖ್ಯತೆ ಕೃಷಿಯೊಳಗೆ, ಕೃಷಿಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡಿತಾ ಇದ್ದೇವೆಲ್ಲ ಈಗ? ಇವುಗಳ ಪ್ರಾಮುಖ್ಯತೆ ನೋಡಿದ್ರೆ ಸಸ್ಯ ಸಂರಕ್ಷಣೆಯಲ್ಲಿ ಬಹಳ ಮುಖ್ಯವಾದ ಪ್ರಾಮುಖ್ಯತೆ ಇದೆ. ಯಾಕೆಂತಂದರೆ ರೈತ, ಒಬ್ಬ ರೈತ ಕಷ್ಟಪಟ್ಟು ಜಮೀನನ್ನು ಉಳುಮೆ ಮಾಡಿ ಬಿತ್ತನೆಗೆ ಹದಗೊಳಿಸಿ ಭೂಮಿಯನ್ನು ಹದಗೊಳಿಸಿ ಬೀಜ ಬಿತ್ತಿದ ಮೇಲೆ ಅದನ್ನು ಸಂರಕ್ಷಣೆ ಮಾಡೋದು ಮುಖ್ಯ ಅಂಶವಾಗಿದೆ. ಈಗ ಹೇಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತೀವೋ ಅದೇ ಥರ ತಮ್ಮ ತಮ್ಮ ಬೆಳೆಗಳನ್ನು ಸಂರಕ್ಷಿಸಲು ಬೇಕಾಗ್ತದೆ. ಕ್ರಿಮಿ ಕೀಟಗಳು ಬರ್ತಾ ಇರ್ತವೆ, ರೋಗ ರುಜಿನಗಳು ಬರ್ತವೆ, ಕಳೆಗಳು ಬರ್ತವೆ, ಇವು ಎಲ್ಲದರಿಂದನೂ ಅವನ್ನ ಕಾಪಾಡಿ ಸಂರಕ್ಷಿಸಿದರೆ ಮುಂದೆ ಅದನ್ನು ಇಳುವರಿ ಹೆಚ್ಚಿಗೆ ಮಾಡಬಹುದು ಮತ್ತು ಲಾಭದಾಯಕವಾಗಿ ಬೆಳೆಗಳನ್ನು ಪಡಿಬೋದು. ಈಗ ಮುಖ್ಯವಾಗಿ ಸಿಂಪರಣಾ ಯಂತ್ರಗಳಂದರೆ ಸಿಂಪರಣೆ ಮಾಡಲಿಕ್ಕೆ ಎಲ್ಲ ಬಳಸೋದು ಡಸ್ಟರು, ಸಿಂಪರಣಾ ಯಂತ್ರಗಳು ಬರ್ತಾವಂತಕ್ಕಂಥ ವಿಚಾರ ಹೇಳಿದರೆ, ಇಲ್ಲಿ ಬೆಳೆ ವಿವಿಧ ಬೆಳೆಗಳಿಗೆ ಸಿಂಪರಣೆಯನ್ನು ಮಾಡಲಿಕ್ಕೆ ರೈತರು ಸಾಮಾನ್ಯವಾಗಿ ಇವನ್ನೆಲ್ಲ ಬಳಸ್ತಿರ್ತಾರೆ, ಯಾವ ರೀತಿ ಕೆಲಸ ಮಾಡ್ತದೆ ಇದು? ಸಿಂಪರಣೆ ಯಂತ್ರದ ಮುಖ್ಯ ಕೆಲಸ ಅಂತಂದರೆ ಅದರಲ್ಲಿ ನೋಡಿ ಸರ್, ಯಾವುದೇ ನಾವು ಸಿಂಪರಣಾ ದ್ರಾವಣವನ್ನು ನಾವು ಸಿಂಪಡಿಸಬೇಕಾದ್ರೆ ಅದನ್ನು ಮುಖ್ಯವಾಗಿ ಅದು ಸಣ್ಣ ಕಣಗಳ ರೂಪದಲ್ಲಿ ಅದು ಬೆಳೆಗಳ ಮೇಲೆ ಬೀಳಬೇಕಾಗ್ತದೆ, ಸಣ್ಣ ಕಣಗಳ ರೂಪದಲ್ಲಿ. ಆಮೇಲೆ ತದನಂತರ ಆ ಸಣ್ಣ ಕಣಗಳ ರೂಪದಲ್ಲಿ ಹೊರಬಂದ ನಂತರ ಅದು ಪ್ರತಿಯೊಂದು ಗಿಡದ ಮೇಲೆ ನಾವು ಯೂನಿಫಾರ್ಮ್ ಅಂತ ಏನು ಹೇಳ್ತೀವಿ ಒಂದೇ ತರವಾಗಿ ಹರಡಬೇಕಾಗ್ತದೆ. ಅದಾದ್ಮೇಲೆ ಹೆಚ್ಚು ಕಡಿಮೆ ಅಂದರೆ ನಾವು ರೆಗ್ಯುಲೇಟ್ ಮಾಡೋಕ್ಕೆ ದ್ರಾವಣವನ್ನು, ಸಿಂಪರಣಾ ದ್ರಾವಣವನ್ನು ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಾರ್ದಂಗೆ ಒಂದೇ ಸಮಾನಾಂತರವಾಗಿ ಹರಿಯುವಂತೆ ನೋಡಿಕೊಳ್ಬೇಕು. ಸೊ ಇವು ಮೂರು ಇವು ಸಿಂಪರಣಾ ಯಂತ್ರದ ಮುಖ್ಯ ಕೆಲಸಗಳಾಗಿದ್ದಾವೆ. ಅಂದರೆ ಇದು ಸಿಂಪರಣಾ ಯಂತ್ರಗಳ ಮುಖ್ಯವಾಗಿ ಕೃಷಿಯಲ್ಲಿ ಸಿಂಪರಣೆ ಮಾಡಲಿಕ್ಕೆ ಬಿಟ್ಟೆ, ಮತ್ತು ಬೇರೆ ಉದ್ದೇಶಗಳಿಗೂ ಬಳಸ್ಬೋದು ಅವನ್ನ? ಬೇರೆ ಉದ್ದೇಶಗಳಿಗೂ ಬಳಸಬಹುದು ಅದೇ ಸಿಂಪರಣಾ ಯಂತ್ರಗಳನ್ನು. ಈಗ ಸಾಮಾನ್ಯವಾಗಿ ನಾವು ನೋಡಬೇಕಂತಂದರೆ ಕೆಲವೊಂದು ಇದರಲ್ಲಿ ಯಂತ್ರಗಳಲ್ಲಿ ನಾವು ರಾಸಾಯನಿಕ ವಸ್ತುಗಳನ್ನು ಬಿಟ್ಟು ಬೇರೆ ಯಾವುದೋ ಒಂದು ಸ್ಪ್ರೇ ಪೇಂಟ್ ಆಗ್ಬೋದು ಅಥವಾ ಮನೆಯಲ್ಲಿ ಒಂದು ಸೋಸಿತಕ್ಕಂಥ ಒಳ್ಳೆ ಸುಣ್ಣವನ್ನು ಆಗ್ಬೋದು, ಅದನ್ನು ನಾವು ಸಿಂಪರಣೆ ಮಾಡೋಕ್ಕೆ ಉಪಯೋಗಿಸ್ಕೋಬೋದು. ಇಲ್ಲ ನೀರಿರ್ತದೆ, ನೀರನ್ನು ಹಾಕಿ ನಾವು ಯಾವುದೋ ಒಂದು ಯಂತ್ರಗಳನ್ನು ಕ್ಲೀನ್ ಮಾಡೋಕ್ಕಾಗಲಿ ಅಥವಾ ಸಿಂಪರಣೆ ಮಾಡೋಕ್ಕಾಗ್ಲಿನೂ ಉಪಯೋಗಿಸ್ಕೋಬೋದು. ಅಥವಾ ಇನ್ನೂ ಕೆಲವೊಂದು ಯಂತ್ರಗಳಿದ್ದಾವೆ ಸಿಂಪರಣೆ ಯಂತ್ರಗಳು, ಅದು ಗಾಳಿಯ ಒತ್ತಡದಿಂದ ಸಿಂಪರಣೆಯನ್ನು ಮಾಡ್ತಾ ಇರ್ತದೆ. ಅಲ್ಲಿ ಅಂಥ ಯಂತ್ರದಲ್ಲಿ ದ್ರಾವಣವನ್ನು ಹಾಕದೆ ಬರೀ ಗಾಳಿಯನ್ನು ನಾವು ಆ ಗಾಳಿಯನ್ನು ಒತ್ತಡದ ರೂಪದಲ್ಲಿ ಬರ್ತಕ್ಕಂಥ ಗಾಳಿಯನ್ನು ನಾವು ಬೇರೆ ಬೇರೆ ಈಗ ಬ್ಲೋಯರ್ ಅಂತ ಹೇಳ್ತೀವಿ, ಬ್ಲೋಯರ್ ಅಂದರೆ ಡಸ್ಟ್ ರಿಮೂವ್ ಮಾಡಲಿಕ್ಕೆ, ಡಸ್ಟ್ ರಿಮೂವ್ ಮಾಡಲಿಕ್ಕೆ, ಇಲ್ಲ ಅಂತಂದರೆ ಕಸವನ್ನು, ಒಣಗಿದ್ದ ಕಸವನ್ನು ನಾವು ಬ್ಲೋ ಮಾಡಲಿಕ್ಕೆ ನಾವು ಈ ಥರನೂ ನಾವು ಉಪಯೋಗಿಸ್ಕೋಬೋದು. ಮುಖ್ಯವಾಗಿ ಸಿಂಪರಣಾ ಯಂತ್ರಗಳನ್ನು ಖರೀದಿ ಮಾಡುವಾಗ ಏನು ಅಂಶಗಳನ್ನು ಗಮನದಲ್ಲಿಟ್ಟು ಖರೀದಿ ಮಾಡಬೇಕಾಗತ್ತೆ? ಏನೇಲಲ್ಲಿ ಐಚ್ಛಿಕವಾದಂಥ ಗುಣಧರ್ಮಗಳು ಒಂದು ಸಿಂಪರಣಾ ಯಂತ್ರದಲ್ಲಿ ಇರಬೇಕಂತಿರ್ತಾವೆ? ಯಾವಾಗ ನಾವು ಮಾರ್ಕೆಟಿಗೆ ಹೋದಾಗ ಅಲ್ಲಿ ನಾವು ಸುಮಾರು ವಿಧ ವಿಧವಾದಂಥ ನಾವು ಸಸ್ಯ ಸಂರಕ್ಷಣಾ ಉಪಕರಣ ಅಥವಾ ಸಿಂಪರಣಾ ಯಂತ್ರಗಳನ್ನು ನಾವು ನೋಡ್ತೀವಿ. ಆದರೆ ಅದರಲ್ಲಿ ಯಾವ ಮುಖ್ಯವಾದ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಆ ಸಿಂಪರಣಾ ಯಂತ್ರ ಸಣ್ಣ ಹನಿ ಹನಿ ಕಣ ರೂಪದಲ್ಲಿ ಹೊರಬರ್ತಿರಬೇಕು, ಹನಿ ಹನಿಯಾಗಿ ಸಿಂಪಡಿಸ್ತಕ್ಕಂಥ ಒಂದು ಗುಣ ಇರಬೇಕು. ಆಮೇಲೆ ಅದು ಸಮಾನಾಂತರವಾಗಿ ಹರಡ್ಕೊಳ್ಳೋಂಥ ಒಂದು ಅಂಶ ಹೊಂದಿರಬೇಕು, ಅಂದರೆ ನಾಜಲ್ ಅಂತ ಏನು ಹೇಳ್ತೀವಿ ಸಿಂಪರಣಾ ಯಂತ್ರದಲ್ಲಿ, ಆ ನಾಜಲ್ ಮುಖಾಂತರ ಹೊರಬರ್ತಕ್ಕಂಥ ದ್ರಾವಣ ಸಮಾನಾಂತರವಾಗಿ ಸಸ್ಯಗಳ ಮೇಲೆ ಹರಡತಕ್ಕಂಥ ಒಂದು ಸಾಮರ್ಥ್ಯ ಇರಬೇಕು. ಆಮೇಲೆ ಇದು ಕಡಿಮೆ ತೂಕದ್ದಾಗಿರಬೇಕು. ಸಾಮಾನ್ಯವಾಗಿ ಸಿಂಪರಣಾ ಯಂತ್ರಗಳನ್ನ ನ್ಯಾಪ್ಸ್ಯಾಕ್ ಅಂತ ಇರ್ತದೆ, ಅದು ಬೆನ್ನಿನ ಮೇಲೆ ಹಾಕ್ಕೊಂಡು ಸ್ಪ್ರೇ ಮಾಡ್ತಾರೆ. ಸೊ ಆ ಟೈಮಲ್ಲಿ ಹೆಚ್ಚಿಗೆ ಭಾರ ಇರಬಾರ್ದು. ಆಮೇಲೆ ಅದು ಗಟ್ಟಿಮುಟ್ಟಾಗಿರ್ಬೇಕು, ಸಾಕಷ್ಟು ಗಟ್ಟಿಮುಟ್ಟಾಗಿರ್ಬೇಕು. ಅಂದರೆ ಯಾವುದೇ ಮಧ್ಯದಲ್ಲಿ ನಾವು ಹೊಲದಲ್ಲಿ ಒಬ್ಬ ರೈತ ಸಿಂಪರಣಾ ಯಂತ್ರವನ್ನು ಉಪಯೋಗಿಸ್ಬೇಕಾದ್ರೆ ಅದು ಮಧ್ಯೆ ಎಲ್ಲೋ ಒಂದು ಮುರಿದೋಗೋದಾಗಲಿ, ಯಾವುದೇ ಪಾರ್ಟ್ಸ್ ಡ್ಯಾಮೇಜ್ ಆಗೋದಾಗಲಿ ಆ ಥರ ಆಗಬಾರ್ದು. ಸೊ ಅದು ಸಾಕಷ್ಟು ಗಟ್ಟಿಯೂ ಆಗಿರಬೇಕು ಮತ್ತು ಅದು ಸುಲಭವಾಗಿ ಆ ಹೊಲದಲ್ಲೇ ಏನಾದರೂ ಸಣ್ಣ ಪುಟ್ಟ ರಿಪೇರಿ ಮಾಡ್ತಕ್ಕಂಥ ಸಾಮರ್ಥ್ಯನ ಹೊಂದಿರಬೇಕು. ಮುಖ್ಯವಾಗಿ ಸಿಂಪರಣಾ ಯಂತ್ರದ ಸಾಧನಗಳು ಅಂತ ನಾವು ಸಾಮಾನ್ಯವಾಗಿ ನಾವು ನೋಡಕ್ಕೆ ಹೋದರೆ ಮಾರ್ಕೆಟಲ್ಲಿ ನಮಗೆ ಒಂದು 4-5 ಮುಖ್ಯ ವಿಧವಾಗಿ ನಮಗೆ ನೋಡೋಕ್ಕೆ ಸಿಗ್ತವೆ. ಅದರಲ್ಲಿ ಮೊಟ್ಟ ಮೊದಲದಾಗಿ ಭಾಳ ಸಿಂಪಲ್ ಅಂತಂದರೆ ಜಾರು ಪಂಪ್ ಯಂತ್ರ ಅಥವಾ ಸ್ಲೈಡ್ ಪಂಪ್ ಅಂತ ಒಂದು ಸಿಗುತ್ತೆ. ಆಮೇಲೆ ನೆಕ್ಸ್ಟು ನಮಗೆ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಅಥವಾ ಸಿಂಪರಣಾ ಯಂತ್ರ ಅಂತ ಇನ್ನೊಂದು ಸಿಗುತ್ತೆ. ಆಮೇಲೆ ನಂತರ ನಮಗೆ ಕಾಣಬರೋದು ಶಕ್ತಿ ಚಾಲಿತ ನ್ಯಾಪ್ಸ್ಯಾಕ್ ಸ್ಪ್ರೇಯರ್. ಅಂದರೆ ಒಂದು ಅದಕ್ಕೆ ಮೋಟ್ರ್ ಇರ್ತದೆ, ಅದನ್ನು ಬೆನ್ನಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತಕ್ಕಂಥ ಒಂದು ಮಷಿನ್ ಇರುತ್ತೆ. ತದನಂತರ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ ಆಪರೇಟೆಡ್ ಅಂದರೆ ಟ್ರ್ಯಾಕ್ಟರ್ ಚಾಲಿತ ಸಿಂಪರಣಾ ಯಂತ್ರನೂ ಇತ್ತೀಚೆಗೆ ಮುಖ್ಯವಾಗಿ ಕಂಡು ಬರ್ತಾ ಇದ್ದಾವೆ. ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಅಂತೇಳಿ, ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ಭಾಳಷ್ಟು ಜನ ರೈತರು ಇದನ್ನು ಸಾಮಾನ್ಯವಾಗಿ ಬಳಸ್ತಾ ಇರ್ತಾರೆ. ಇದರದ ಒಂದು ಪ್ರಮುಖವಾದಂಥ ಉಪಯೋಗ, ಇದರಿಂದ ಯಾವ ರೀತಿ ಸಿಂಪರಣೆ ಕೆಲಸ ಅಚ್ಚುಕಟ್ಟಾಗಿ ಆಗುತ್ತೆ, ಏನೇನು ಇದರಲ್ಲಿ ವಿಶೇಷವಾದಂಥ ಒಂದು ವಿನ್ಯಾಸಗಳಿದಾವೆ ಅಂತೀರಿ? ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಹೆಸರೇ ಹೇಳೋ ಹಂಗೆ ಇದು ಬೆನ್ನಿಗೆ ಹಾಕ್ಕೊಂಡು ಬ್ಯಾಕ್ ಪ್ಯಾಕ್ ಅಂತ ಏನು ಹೇಳ್ತೀವಿ ಅದನ್ನೇ ನ್ಯಾಪ್ಸ್ಯಾಕ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇದು ಈ ಸಿಂಪರಣೆ ಯಂತ್ರ ಬೆನ್ನಿಗೆ ಹಾಕ್ಕೊಂಡು ಸಿಂಪರಣೆ ಮಾಡ್ತಕ್ಕಂಥ ಒಂದು ಸಾಧನ. ಇದರಲ್ಲಿ ಮುಖ್ಯವಾಗಿ ಒಂದು ಸಿಂಪರಣಾ ದ್ರಾವಣವನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಟ್ಯಾಂಕ್ ಇರ್ತದೆ. ಆಮೇಲೆ ಸ್ಪ್ರೇ ಲ್ಯಾನ್ಸ್ ಅಂತ ಇರ್ತದೆ, ಅಂದರೆ ಎಲ್ಲಿ ಆ ದ್ರಾವಣವನ್ನು ಕಣ ರೂಪದಲ್ಲಿ ಹೊರ ಹೋಗಬೇಕಾದ್ರೆ ಒಂದು ಸ್ಪ್ರೇ ಲ್ಯಾನ್ಸು, ಅದ್ರ ಮುಂದಗಡೆ ಒಂದು ನಾಜಲ್ ಅಂತಿರುತ್ತೆ. ಅದೇ ಥರ ಇನ್ನೊಂದು ಎಡಭಾಗದಲ್ಲಿ ನಾವು ಅದನ್ನು ಪಂಪ್ ಮಾಡಲಿಕ್ಕೆ ಇನ್ನೊಂದು ರಾಕರ್ ಆರ್ಮ್ ಅಂತ ಇರುತ್ತೆ. ಸೊ ಯಾವಾಗ ಹಿಂದೆ ಬೆನ್ನಿಗೆ ಹಾಕ್ಕೊಂಡು ಬಲಗೈಯಲ್ಲಿ ಸ್ಪ್ರೇ ಲ್ಯಾನ್ಸ್ ಹಿಡ್ಕೊಂಡು ಆಮೇಲೆ ಎಡಗೈಯಿಂದ ನಾವು ಅದನ್ನು ಪಂಪ್ ಮಾಡ್ತಾ ಹೋದಂಗೆಲ್ಲ ದ್ರಾವಣವನ್ನು ಒತ್ತಡ ರೂಪದಲ್ಲಿ ನಾಜಲ್ ಮುಖಾಂತರ ಸಿಂಪರಣೆ ಸಣ್ಣ ಸಣ್ಣ ಕಣಗಳಾಗಿ ಅದು ಹೊರಗೆ ಬರುತ್ತೆ. ಸೊ ಇದು ಅದರದ ಮುಖ್ಯ ತತ್ವ. ಇದರಲ್ಲಿ ಈ ಯಂತ್ರದಿಂದ ನಾವು ಸಾಕಷ್ಟು ಬೆಳೆ ಸಾಲಗಳಲ್ಲಿ ರಾಸಾಯನಿಕ ದ್ರಾವಣವನ್ನು ನಾವು ಸ್ಪ್ರೇ ಮಾಡೋಕ್ಕೆ ಬಳಸ್ಬೋದು. ಮುಖ್ಯವಾಗಿ ಸಾಲು ಬೆಳೆಗಳಾಗಲಿ ಅಥವಾ ತರಕಾರಿ ಬೆಳೆಗಳಾಗಲಿ ಅಥವಾ ಯಾವುದೇ ಸಣ್ಣ ಗಿಡಗಳು 2.5 meter ಎತ್ತರ ಇರುವ ಬೆಳೆಗಳಿಗೂ ನಾವು ಸಿಂಪರಣೆ ಮಾಡ್ಬೋದು. ಈಗ ಇತ್ತೀಚೆಗೆ ಭಾಳಷ್ಟು ಈ ಒಂದು ಸಿಂಪರಣಾ ಯಂತ್ರಗಳಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಿದ್ದಾವೆ, ಹೊಸ ಹೊಸ ಸಿಂಪರಣಾ ಯಂತ್ರಗಳು ಬರ್ತಾ ಇದ್ದಾವೆ. ಈಗ ಟ್ಯಾಕ್ಟರ್ ಚಾಲಿತ ಕೆಲವೊಂದು ಸಿಂಪರಣಾ ಯಂತ್ರಗಳು ಬಂದಿದ್ದಾವೆ. ಟ್ಯಾಕ್ಟರ್ ಚಾಲಿತ ಬೂಮ್ ಮತ್ತು ಬ್ಯಾಟ್ರಿ ಚಾಲಿತ ಸಿಂಪರಣಾ ಯಂತ್ರಗಳು ಅಥವಾ ಬ್ಯಾಟ್ರಿ ಚಾಲಿತ ನ್ಯಾಪ್ಸ್ಯಾಕ್ ಯಂತ್ರಗಳು ಬಂದಿದ್ದಾವೆ. ಹೌದು, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದರೆ ಬ್ಯಾಟ್ರಿ ಚಾಲಿತ ನ್ಯಾಪ್ಸ್ಯಾಕ್ ಸಿಂಪರಣಾ ಯಂತ್ರಗಳು ಈಗ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಬರ್ತಾ ಇದ್ದಾವೆ. ಸಣ್ಣ ರೈತರು ಈ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಬ್ಯಾಟ್ರಿ ಚಾಲಿತ ನ್ಯಾಪ್ಸ್ಯಾಕ್ ಸ್ಪ್ರೇಯರನ್ನು ತುಂಬ ಬಳಕೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇದು ಭಾಳ ಸುಲಭ. ಇದು ಅಂದರೆ ಇದಕ್ಕೆ ಯಾವುದೇ ಇಂಧನದ ಅವಶ್ಯಕತೆ ಇಲ್ಲ, ಪೆಟ್ರೋಲ್ಗೆ ಅವಶ್ಯಕತೆ ಇಲ್ಲ. ಮತ್ತು ಮ್ಯಾನ್ವಲ್ಲಿ ಅಥವಾ ನಾವು ಕೈಚಾಲಿತ, ಈಗ ಏನಾಗುತ್ತೆ ಕೈಚಾಲಿತ ಯಂತ್ರದಿಂದ ರೈತ ಬೇಗ ದಣಿವಾಗೋಗ್ತಾನೆ, ಹೀಗಾಗಿ ಜಾಸ್ತಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಈ ಬ್ಯಾಟ್ರಿ ಚಾಲಿತ ಸಿಂಪರಣೆ ಯಂತ್ರದಿಂದ ಬರೀ ಬ್ಯಾಟ್ರಿ ಅಷ್ಟೇ ನಾವು ಚಾರ್ಜ್ಗೆ ಇಟ್ಕೊಂಡು ನಾವು ಅದನ್ನು ಚಾರ್ಜ್ ಮಾಡಿಬಿಟ್ಟು ಅದನ್ನು ಸಿಂಪರಣೆ ಯಂತ್ರವನ್ನು ಕೆಲಸ ಮಾಡೋಕ್ಕೆ ಸಹಾಯ ಆಗ್ತದೆ. ಇದರಿಂದ ಶಬ್ದ ಮಾಲಿನ್ಯ ಇರೋದಿಲ್ಲ, ಯಾವುದೇ ಇಂಧನದ ಅವಶ್ಯಕತೆಯೂ ಇಲ್ಲ. ಬ್ಯಾಟ್ರಿ ಚಾಲಿತ ಸಿಂಪರಣೆ ಯಂತ್ರವು ಇತ್ತೀಚಿನ ದಿನಗಳಲ್ಲಿ ಭಾಳ ಪಾಪ್ಯುಲಾರಿಟಿ ಬರ್ತಾ ಇದೆ. ಇನ್ನು ಮುಖ್ಯವಾಗಿ ಏನೇನು ಹೊಸ ಹೊಸ ಒಂದು ಸಿಂಪರಣಾ ಯಂತ್ರಗಳು ಈಗೆಲ್ಲ ನಿಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಸಾಕಷ್ಟು ಸುಧಾರಣೆಗಳಾಗಿದೆ, ಹೊಸ ಹೊಸ ಸಿಂಪರಣಾ ಯಂತ್ರಗಳನ್ನು ತರ್ತಾ ಇದ್ದೀರಿ, ಏನೇನು ಒಂದು ಇನ್ನೋವೇಷನ್ಸ್ ಅಥವಾ ಹೊಸದಾಗಿ ಅಭಿವೃದ್ಧಿಪಡಿಸಲಾಗಿದೆ ನಿಮ್ಮ ಸಂಸ್ಥೆಗಳಿಂದ? ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇತ್ತೀಚೆಗೆ ಸಣ್ಣ ರೈತರಿಗೆ ಉಪಯೋಗ ಬರ್ತಕ್ಕಂಥ ಸೌರ ಶಕ್ತಿ ಚಾಲಿತ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಆಗಲಿ ಮತ್ತು ಎತ್ತು ಎಳೆಯುವ ಸೌರಶಕ್ತಿ ಚಾಲಿತ ಹೆಚ್ಚು ಅಂತರದ ಸ್ಪ್ರೇಯರ್ ಅಂತ, ಆಮೇಲೆ ಎಂಜಿನ್ ಚಾಲಿತ ಎತ್ತಿನ ಬಂಡಿ ಹತ್ತಿಸಲಾದ ಸ್ಪ್ರೇಯರ್ ಅಂತ, ಇವು ಮುಖ್ಯವಾಗಿ ಇಷ್ಟು ಸ್ಪ್ರೇಯರ್ಸ್ಗಳನ್ನು ನಾವು ಈಗ ಅಭಿವೃದ್ಧಿಪಡಿಸಲಾಗಿದೆ. ಅದರಲ್ಲಿ ನಾನು ಹೇಳಿದಾಗೆ ಸೌರಚಾಲಿತ ನ್ಯಾಪ್ಸ್ಯಾಕ್ ಸ್ಪ್ರೇಯರು ಇದು ಬ್ಯಾಟ್ರಿ ಆಪರೇಟೆಡ್ ಸ್ಪ್ರೇಯರ್ ಥರನೇ ಇರುತ್ತೆ. ಬಟ್ ನಾವು ಮನೆಯಲ್ಲಿ ನಾವು ಚಾರ್ಜ್ ಮಾಡೋಕ್ಕಿಂತ ಮಾಡೋ ಬದಲು ಸೂರ್ಯನ ಶಕ್ತಿಯಿಂದ, ಸೌರ ಫಲಕಗಳು ಇದಕ್ಕೆ ಅಳವಡಿಸಲಾಗಿರುತ್ತೆ, ಸೂರ್ಯನ ಶಕ್ತಿಯಿಂದ ನಾವು ಅದರಲ್ಲಿ ಹೊಂದಿರತಕ್ಕಂಥ ಬ್ಯಾಟ್ರಿಯನ್ನು ನಾವು ಚಾರ್ಜ್ ಮಾಡ್ಬೋದು. ಸೋಲಾರ್ ಶಕ್ತಿ ಅಥವಾ ಸೌರಶಕ್ತಿಯಿಂದ ಸಿಂಪರಣೆ ಮಾಡ್ತಕ್ಕಂಥ ಯಂತ್ರಗಳು ಪ್ರಾಯೋಗಿಕವಾಗಿ ಮಾರುಕಟ್ಟೆಗೆ ಬರ್ತಾ ಇದ್ದಾವ? ಹೇಗೆ ರೈತರಿಗೆ ಸಿಗ್ತಾ ಇದ್ದಾವ ಅಂತೀರ? ಹೇಗೆ ತಾವು ಇತ್ತೀಚಿನ ದಿನಗಳಲ್ಲಿ ಈಗ ಎಂಟರ್ಪ್ರಿನರ್ಸು ಅಥವಾ ಎಷ್ಟೊಂದು ಈಗ ಬಿಸ್ನೆಸ್ ಮೆನ್ಗಳು ಈ ಸೌರ ಶಕ್ತಿ ಚಾಲಿತ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ಗಳನ್ನು ಅವರು ಕೆಲವೊಂದು ನಾವು ಅಭಿವೃದ್ಧಿಪಡಿಸಿರುವಂಥ ರಚನೆ ಅಥವಾ ಅದರದ ಡಿಸೈನ್ಸ್ ತಗೊಂಡು ಅವರವರೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಮತ್ತು ಕೆಲವೊಂದು ಅದರಲ್ಲಿ ಕಂಪ್ನಿಗಳು ಸತೆಗೂ ಬಂದಿದ್ದಾವೆ. ಇದರಲ್ಲಿ ಎಲ್ಲ ವಿಧವಾದ ಕಂಪ್ನಿಗಳು ಇರ್ಬೋದು ಅಥವಾ ಲೋಕಲ್ ಮ್ಯಾನುಫ್ಯಾಕ್ಚರ್ಸ್ ಅಂತ ಏನು ಹೇಳ್ತೀವಿ ಅವರೂ ಬಂದಿದ್ದಾರೆ ಇದಕ್ಕೆ. ಈಗ ಎರಡು ಸ್ಪ್ರೇಯರ್ಗಳು ರೈತರು ಸಾಮಾನ್ಯವಾಗಿ ಬ್ಯಾಕ್ ಪ್ಯಾಕ್ ಅಥವಾ ನ್ಯಾಪ್ ಸ್ಯಾಕ್ ಅಂತ ಹೇಳ್ತಿರ್ತಾವೆ, ಒಂದು ಸ್ಪ್ರೇಯರ್ ಅಂತ ತೆಗೆದುಕೊಳ್ಳೋಣ, ಇನ್ನೊಂದು ಪವರ್ ಸ್ಪ್ರೇಯರ್ ಅಂತೇಳಿ. ಎರಡು ರೈತರು ಸಾಮಾನ್ಯವಾಗಿ ಈ ಭಾಗದಲ್ಲೆಲ್ಲ ಭತ್ತ ಕೊಡೋದು ಹತ್ತಿ ಕೊಡೋದೆಲ್ಲ ಪವರ್ ಸ್ಪ್ರೇಯರ್ಗಳನ್ನ ಯೂಸ್ ಮಾಡ್ತಿರ್ತಾರೆ ರೈತರು. ಹೌದು. ಆಮೇಲೆ ಸಣ್ಣ ಸಣ್ಣ ರೈತರು ಏನು 10-15 ಲೀಟ್ರು 12 ಲೀಟ್ರ್ ಇರತಕ್ಕಂಥ ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ಗಳನ್ನ ಹೊಡಿತಿರ್ತಾರೆ. ಹೌದು. ಇವು ಎರಡೂ ಸಿಂಪರಣಾ ಯಂತ್ರಗಳನ್ನು ಏನು ವ್ಯತ್ಯಾಸಗಳಿರ್ತವೆ, ಜೊತೆಗೆ ಯಾವ್ಯಾವ ಒಂದು ಸಂದರ್ಭದಲ್ಲಿ ಇವುಗಳನ್ನು ಬಳಸಲಿಕ್ಕೆ ಯೋಗ್ಯ ಅಂತ ಹೇಳ್ತಿರ್ತಾವೆ? ಮುಖ್ಯವಾಗಿ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಅಂತೇನಿದೆಯಲ್ಲ ಅದು ಸಾಮಾನ್ಯವಾಗಿ ಸುಲಭವಾಗಿದೆ. ಅದು ಅಂದರೆ ಅದು ಬರೀ ಕೈ ಚಾಲಿತ, ಮಾನವ ಚಾಲಿತ, ಏನು ಎನರ್ಜಿ ಅದಕ್ಕೆ ಬೇಕಾಗಿಲ್ಲ, ಮ್ಯಾನ್ಯುವಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡಬಹುದು. ಮ್ಯಾನ್ಯುವಲ್ ಆಗಿ ಹ್ಯಾಂಡಲ್ ಮಾಡಬಹುದು. ಇದರಿಂದ ನಾವು ಹೆಚ್ಚಿನ ನಾವು ಸಾಮರ್ಥ್ಯವನ್ನು ನಾವು ಹೊಂದಕ್ಕೆ ಸಾಧ್ಯ ಆಗಲ್ಲ, ಆಗೋದಿಲ್ಲ. ಯಾಕಂದರೆ ರೈತರು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಹೆಚ್ಚು ಅಂತಂದರೆ 1 ಗಂಟೆ ಕೈ ಚಾಲಿತವಾಗಿ ಕೆಲಸ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಅವರಿಗೆ ಪಾಪ ದಣಿವಾಗುತ್ತೆ. ಇದರಿಂದ ಮತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚು ಕ್ಷೇತ್ರ ಸಾಮರ್ಥ್ಯವನ್ನು ಹೊಂದಕ್ಕಾಗಲ್ಲ, ಅಂದರೆ ಜಾಸ್ತಿ ಬೆಳೆಗಳಿಗೆ ಇದರಿಂದ ಸ್ಪ್ರೇ ಮಾಡೋಕ್ಕೂ ಆಗಲ್ಲ. ಅದೇ ಥರ ನಾವು ಇನ್ನೊಂದಕ್ಕೆ ಹೋಲಿಸಿದಾಗ ನ್ಯಾಪ್ಸ್ಯಾಕ್ ಪವರ್ ಸ್ಪ್ರೇಯರ್, ಇದರಲ್ಲಿ ಪವರ್ ಸ್ಪ್ರೇಯರ್ ಅಂದರೆ ಒಂದು ಸಣ್ಣ ಇಂಜಿನ್ ಇರ್ತದೆ, 3-4 HP ಸಾಮರ್ಥ್ಯವುಳ್ಳ ಒಂದು ಇಂಜಿನ್ ಇರ್ತದೆ. ಸೊ ಅದರಿಂದ ಆ ಇಂಜಿನ್ನ ಶಕ್ತಿಯಿಂದ ಇದು ಚಾಲನೆ ಆಗುತ್ತೆ. ಇದರದ ಕ್ಷೇತ್ರ ಸಾಮರ್ಥ್ಯ ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಬೆಳೆಗಳ ಸಾಲುಗಳಿಗೆ ನಾವು ಸಿಂಪರಣೆ ಮಾಡಬಹುದಾಗಿದೆ. ಹೀಗಾಗಿ ಸಾಮಾನ್ಯವಾಗಿ ರೈತರು ಈಗ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಪವರ್ ಆಪರೇಟೆಡ್ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಈಗ ಪವರ್ ಆಪರೇಟೆಡ್ ಬಂದಿದೆ, ಅದರಲ್ಲಿ ಪವರ್ ಆಪರೇಟೆಡ್ ಬಂದಿದೆ, ನ್ಯಾಪ್ಸ್ಯಾಕ್ ಪವರ್ ಆಪರೇಟೆಡ್. ಈಗ ಇಲ್ಲಿ ಕೆಮಿಕಲ್ ಕ್ವಾಂಟಿಟಿ ಬಗ್ಗೆ ಹೇಳಿ, ಯಾವ ರೀತಿ ವಾಲ್ಯೂಮ್ ಆಫ್ ದ ಕೆಮಿಕಲ್. ಈಗ ಮೊದಲೆಲ್ಲ ಹಿಂದಕ್ಕೆಲ್ಲ ಬ್ಯಾಟ್ರಿ ಚಾರ್ಜ್ ಸ್ಪ್ರೇಯರ್ಗಳನ್ನ ಯೂಸ್ ಮಾಡ್ತಾ ಇದ್ರು, ಅಲ್ಲಿ ನೇರವಾಗಿ ರಾಸಾಯನಿಕವನ್ನು ತುಂಬಿ ಸಿಂಪರಣೆ ಮಾಡ್ತಾರೆ, ಬಹಳ ಫೈನ್ ಮಿಸ್ಟ್ ಆಗಿ ಬೆಳೆಗಳ ಮೇಲೆ ಬೀಳ್ತಾ ಇತ್ತು. ಹೌದು. ಈಗ ಅದರಲ್ಲಿ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ಇರ್ತಾವೆ, ಕೆಮಿಕಲ್ ಹಾಕೋದಿರ್ಬೋದು ಅಥವಾ ವಾಲ್ಯೂಮ್? ಹೌದು, ನಾವು ವಾಲ್ಯೂಮ್ ಪ್ರಕಾರ ನೋಡಿದ್ರೆ ಮುಖ್ಯವಾಗಿ ನಾವು 3 ವಿಧಗಳಾಗಿ ನಾವು ವಿಂಗಡಿಸ್ತೀವಿ. ಅತಿ ಹೆಚ್ಚಿನ ಪ್ರಮಾಣದ ಸ್ಪ್ರೇಯರ್ ಅಂದ್ರೆ ಹೈ ವಾಲ್ಯೂಮ್ ಸ್ಪ್ರೇಯರ್, ಗಟರ್ ಸ್ಪ್ರೇ ಅಂತ ಯೂಸ್ ಮಾಡ್ತಾ ಇದ್ರು. ಹೌದು, ಭಯಂಕರ ಅದು ಫೋರ್ಸ್ ಆಗಿ ನೀರು ಹೋಗಿ ಎಲ್ಲ ಕೆಮಿಕಲ್ಸ್ ಹೊಡೆದು ತೆಳಗೆ ಬೀಳ್ತಾ ಇತ್ತು. ಹೌದು, ಮಾವಿನ ಗಿಡಗಳಿಗೆ ಅಥವಾ ದೊಡ್ಡ ದೊಡ್ಡ ಗಿಡ ಹೊಡೆದಾಗ ಗಟರ್ ಸ್ಪ್ರೇಯರ್ನ ಹಾಕಿ ಸಿಂಪರಣೆ ಮಾಡ್ತಾ ಇದ್ರು. ಹೌದು, ಈಗ ಗಟರ್ ಸ್ಪ್ರೇ ಎಲ್ಲ ಹೋಗ್ಬಿಟ್ಟಿದಾವೆ, ಪವರ್ ಸ್ಪ್ರೇಯಿಂದ ಮಾಡ್ತಿರ್ತಾರೆ ರೈತರು. ಹೌದು ಸರ್. ಇಲ್ಲಿ ಯಾವ ರೀತಿ ವ್ಯತ್ಯಾಸಗಳು ಬೇರೆ ಬೇರೆ ತರ ಸಿಂಪರಣೆ ಯಂತ್ರಗಳಲ್ಲಿ? ಕೆಮಿಕಲ್ ವೈಸ್ ನಾವು ನೋಡಿದಾಗ ಗಟರ್ ಸ್ಪ್ರೇಯರ್ ಅಲ್ಲಿ ಒಂದು ಸಣ್ಣ ಬಕೆಟ್ ಅಲ್ಲಿ ದ್ರಾವಣವನ್ನ ಕಲಸಿಬಿಟ್ಟು ಅದರಲ್ಲಿ ಸಕ್ಷನ್ ಹೋಸ್ ಅಂತ ಏನಿರ್ತದೋ ಎಲ್ಲಿ ಹೀರ್ಕೊಳ್ಳುತ್ತದೆ ಅದನ್ನ ಬಕೆಟ್ ಅಲ್ಲಿ ದ್ರಾವಣ ಬಕೆಟ್ ಅಲ್ಲಿ ಅದುತ್ತಿದ್ರು. ಇನ್ನೊಬ್ರು ಅದನ್ನ ಹಿಡ್ಕೊಂಡಿರ್ತಿದ್ರು, ಆಮೇಲೆ ಇನ್ನೊಬ್ಬ ಲೇಬರ್ ಅಥವಾ ಇನ್ನೊಬ್ಬರು ರೈತ ಅದನ್ನ ಕಂಟಿನ್ಯೂಸ್ ಆಗಿ ಕೈಯಿಂದ ರಾಕಿಂಗ್ ಅಂತ ಹೇಳ್ತೀವಿ ಅಥವಾ ನಾವು ಅದನ್ನು ಪಂಪ್ ಮಾಡ್ತಾ ಇದ್ರು. ಸೊ ಹೀಗಾಗಿ 2-3 ಅದಕ್ಕೆ ಆಳುಗಳು ಬೇಕಾಗಿತ್ತು, ಇದರಿಂದ ಖರ್ಚುಗಳು ಜಾಸ್ತಿ. ಈಗ ನ್ಯಾಪ್ಸ್ಯಾಕ್ ಪವರ್ ಆಪರೇಟೆಡ್ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಬಂದಮೇಲೆ ಒಬ್ಬೇ ಒಬ್ಬ ಆಳಿನ ಸಹಾಯದಿಂದ ನಾವು ಪ್ರತಿಯೊಂದು ಬೆಳೆ ಸಾಲುಗಳಾಗಲಿ ಬೆಳೆ ಸಾಲು ಬೆಳೆಗಳಲ್ಲಾಗಲಿ ಅಥವಾ ಯಾವುದೇ ನಮ್ಮ ತೋಟಗಾರಿಕೆ ಬೆಳೆಗಳು, ಈಗ ಮಧ್ಯಮ ಗಾತ್ರದ ಬೆಳೆಗಳು, ಮಾವು ಇರ್ಬೋದು, ತೆಂಗು ಇರ್ಬೋದು, ಆಮೇಲೆ ನಿಂಬೆ ಇರ್ಬೋದು, ದಾಳಿಂಬೆ ಇರ್ಬೋದು, ಇವೆಲ್ಲ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಪವರ್ ಆಪರೇಟೆಡ್ ನ್ಯಾಪ್ಸ್ಯಾಕ್ ಸ್ಪ್ರೇಯರನ್ನು ಬಳಸ್ಬೋದು. ಅಂದರೆ ಇಲ್ಲಿ ದ್ರಾವಣದ ಪ್ರಮಾಣ, ದ್ರಾವಣದ ವಾಲ್ಯೂಮ್ ಬೇರೆ ಬೇರೆ ಆಗಿರುತ್ತೆ. ದ್ರಾವಣ, ಹೌದು, ದ್ರಾವಣದ ವಾಲ್ಯೂಮ್ ಬೇರೆ ಬೇರೆ ಆಗಿರುತ್ತದೆ ಇದರಲ್ಲಿ. ಸಾಮಾನ್ಯವಾಗಿ ಹೈ ವಾಲ್ಯೂಮು, ಮೀಡಿಯಂ ವಾಲ್ಯೂಮು ಆ್ಯಂಡ್ ಲೋ ವಾಲ್ಯೂಮು ಅಂತ ಉಪಯೋಗಿಸ್ತಾರೆ. ಇದರಲ್ಲಿ ಮೀಡಿಯಂ ವಾಲ್ಯೂಮ್ ಸ್ಪ್ರೇಯನ್ನು ನಾವು ಉಪಯೋಗಿಸ್ಕೋಬೋದು. ಇತ್ತೀಚೆಗೆ ಏನು ಸಿಂಪರಣಾ ಯಂತ್ರಗಳಲ್ಲಿ ಸಾಕಷ್ಟು ಬೆಳವಣಿಗೆ ಬದಲಾವಣೆಗಳು ಆಗ್ತಾ ಇದ್ದಾವೆ, ಏನೇನಾಗಿದ್ದಾವೆ, ಹೊಸದಾಗಿ ಏನೇನು ಮಾರುಕಟ್ಟೆಗೆ ಬರ್ತಾ ಇದ್ದಾವೆ, ತಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಿಂದ ಏನೇನು ಸುಧಾರಣೆಗಳು ಆಗ್ತಾ ಇದ್ದಾವೆ? ಈ ಸಿಂಪರಣಾ ಯಂತ್ರದಲ್ಲಿ ಸಾಕಷ್ಟು ಸುಧಾರಣೆಗಳು ಆಗ್ತಾ ಇದ್ದಾವೆ. ನಾವು ನೋಡಬೇಕಾದ್ರೆ ಸಣ್ಣ ರೈತರಿಂದ ಹಿಡ್ಕೊಂಡು ಮಧ್ಯಮ ರೈತರು, ಆಮೇಲೆ ದೊಡ್ಡ ಗಾತ್ರದ ರೈತರವರೆಗೂ ಏನೇನು ಅವರಿಗೆ ಅವಶ್ಯಕತೆಗೆ ತಕ್ಕಂತೆ ಈಗ ಸಿಂಪರಣಾ ಯಂತ್ರಗಳಲ್ಲಿ ಡಿಸೈನ್ಸ್ಗಳು ಬರ್ತಾ ಇದ್ದಾವೆ. ಅದೇ ರೀತಿ ಈ ಆಧುನಿಕತೆ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ರಿಮೋಟ್ ಕಂಟ್ರೋಲ್ ಸ್ಪ್ರೇಯರ್ ಆಗಿರ್ಬೋದು ಅಥವಾ ಸೋಲಾರ್ ಬೇಸ್ಡ್ ರಿಮೋಟ್ ಕಂಟ್ರೋಲ್ ಸ್ಪ್ರೇಯರ್ ಅಂತ ಏನು ಹೇಳ್ತೀವಿ, ಆಮೇಲೆ ಡ್ರೋನ್ ಮೌಂಟೆಡ್ ಸ್ಪ್ರೇಯರ್, ಡ್ರೋನ್ನ ಸಹಾಯದಿಂದನೂ ನಾವು ಸಿಂಪರಣವನ್ನು ಇತ್ತೀಚೆಗೆ ಮಾಡ್ಬೋದಾಗಿದೆ. ಸೊ ಇವೆಲ್ಲ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಇತ್ತೀಚಿನ ದಿನಗಳಲ್ಲಿ ರಿಮೋಟ್ ಕಂಟ್ರೋಲ್ ಸ್ಪ್ರೇಯರು, ಡ್ರೋನ್ ಸ್ಪ್ರೇಯರು ಇತ್ತೀಚೆಗೆ ಬರ್ತಾ ಇದೆ. ಈಗ ಡ್ರೋನ್ ಸ್ಪ್ರೇಯರ್ ಬಗ್ಗೆ ಹೇಳೋದಾದರೆ ಹೇಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಭವಿಷ್ಯ ಇದೆ, ಇದಕ್ಕೆ ಡ್ರೋನ್ ಸ್ಪ್ರೇಯರನ್ನು ಖರೀದಿ ಮಾಡಿ ಬಳಸಬೇಕಾದ್ರೆ ಏನೇನು ಒಂದು ಅರ್ಹತೆಗಳಿರಬೇಕು, ಸ್ವಲ್ಪ ಹೇಳಿದ್ರ ಬಗ್ಗೆ. ಈ ಡ್ರೋನ್ ಸ್ಪ್ರೇಯರ್ ಇತ್ತೀಚೆಗೆ ತುಂಬ ಹೆಸರುವಾಸಿ ಆಗ್ತಾ ಇದೆ. ಯಾಕಂದರೆ ಯಾವ ಥರ ಈಗ ತಂತ್ರಜ್ಞಾನ ಆಧುನಿಕತೆ ಹೊಂದ್ತಾ ಇದೆ, ಕೃಷಿಯಲ್ಲಿ ಯಂತ್ರೋಪಕರಣಗಳನ್ನು ಆಟೋಮೇಷನ್ ಅಂತ ಏನು ಹೇಳ್ತೀವಿ ಆ ವಿಧವಾದ ಆಟೋಮೇಷನ್ ರೂಪವನ್ನು ಪಡಿತಾ ಇದೆ. ಡ್ರೋನ್ ನಾವೆಲ್ಲ ಸಾಮಾನ್ಯವಾಗಿ ನಾವು ನೋಡಿದ್ದೀವಿ, ಮದುವೆ ಸಮಾರಂಭದಲ್ಲಿ ಸಣ್ಣದಾಗಿ ಡ್ರೋನಿಂದನೇ ಫೋಟೋ ತೆಗೆಯೋದಾಗಲಿ ವಿಡಿಯೋ ತೆಗೆದು ಮಾಡ್ತಾರೆ. ಅದೇ ದೊಡ್ಡ ಪ್ರಮಾಣದಲ್ಲಿ ಸಿಂಪರಣ ಯಂತ್ರದ ಅದಕ್ಕೆ ಟ್ಯಾಂಕನ್ನು ಹೊಂದಿಸಲಾಗಿರ್ತದೆ, ನಾಜಲ್ಸ್ ಇರುತ್ತೆ, ಆಮೇಲೆ ಅಥವಾ ಬೂಮ್ ಅಂತ ಹೇಳ್ತೀವಿ, ಅಂದರೆ ಎರಡು ಅಥವಾ ಹೆಚ್ಚಿನ ನಾಜಲ್ಸ್ಗಳನ್ನು ಒಂದು ಭೂಮಿಗೆ ಅಳವಡಿಸಲಾಗಿರುತ್ತದೆ. ಈಗ ಡ್ರೋನ್ ಅಂತ ನಾವು ತಗೊಂಡಾಗ ಅದು ನಾವು ಯಾವ ಕಂಡೀಷನಲ್ಲಿ ಅಥವಾ ಯಾವ ಬೆಳೆಗಳಲ್ಲಿಯೇ ಸಾಮಾನ್ಯವಾಗಿ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಇರ್ಬೋದು, ಬ್ಯಾಟ್ರಿ ಆಪರೇಟೆಡ್ ಸ್ಪ್ರೇಯರ್ ಇರ್ಬೋದು, ಮಾನವ ಚಾಲಿತ ಸ್ಪ್ರೇಯರ್ ಇರ್ಬೋದು, ಅಥವಾ ಟ್ರ್ಯಾಕ್ಟರ್ ಚಾಲಿತ ಸ್ಪ್ರೇಯರ್, ಇದು ಯಾವುದಿಂದನೂ ಸಾಧ್ಯವಾಗಲಾರದನ್ನು ನಾವು ಡ್ರೋನ್ ಸ್ಪ್ರೇಯರಿಂದ ಅದನ್ನು ನಾವು ಸಿಂಪರಣೆ ಮಾಡಬಹುದಾಗಿದೆ. ಉದಾಹರಣೆಗೆ ನಾವು ತಗೋಬೇಕಾದ್ರೆ ಈಗ ದೊಡ್ಡ ಗಾತ್ರದ ದೊಡ್ಡ ಎತ್ತರದ ಮಾವಿನ ಮರಗಳಾಗಲಿ ಅಥವಾ ತೆಂಗಿನ ಮರಗಳಾಗಲಿ ಅಥವಾ ಅಡಿಕೆ ತೋಟಗಳಾಗಲಿ, ಇಂಥಲ್ಲಿ ಮಾನವ ಚಾಲಿತ ಟ್ರ್ಯಾಕ್ಟರ್ ಚಾಲಿತ ಸ್ಪ್ರೇಯರ್ಗಳು ಕೆಲಸ ಮಾಡೋದಿಲ್ಲ. ಆವಾಗ ಡ್ರೋನಿಂದ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ. ಅದು ಒಂದು. ಆಮೇಲೆ ಕೆಲವೊಂದು ಕ್ಲಿಷ್ಟಕರವಾದ ಸಂದರ್ಭಗಳಲ್ಲಿ, ಅಂದರೆ ಎಲ್ಲಿ ಜೌಗು ಪ್ರದೇಶ, ಭತ್ತದ ಕೆಸರು ಗದ್ದೆಯಲ್ಲಿ ಒಳಗಡೆ ಇಳಿದು ನಾವು ಈ ಸಾಮಾನ್ಯವಾಗಿ ಕೈ ಚಾಲಿತ ಟ್ರ್ಯಾಕ್ಟರ್ ಚಾಲಿತ ಸಿಂಪರಣೆ ಯಂತ್ರದಿಂದ ನಾವು ಸಿಂಪರಣೆ ಮಾಡೋದು ಕಷ್ಟ ಆಗ್ತದೆ, ಅಂತ ಕೆಸರು ಗದ್ದೆಯಲ್ಲಿನೂ ಈ ಡ್ರೋನನ್ನು ಯಾವುದೇ ಸಮಸ್ಯೆ ಇರಲಾರದೆ ಅಥವಾ ಕಷ್ಟ ಇರಲಾರ್ದೇ ನಾವು ದ್ರಾವಣವನ್ನು ಸಿಂಪರಣೆ ಮಾಡಲು ಬಳಸ್ಬೋದಾಗಿದೆ. ಈ ನೋಡ್ರಿ, ಯಾವುದೇ ಒಂದು ಸಿಂಪರಣೆ ಅಂತಂದ್ರೆ ಎಲ್ಲರ ಕೈಗೂ, ಅಂದರೆ ಸಣ್ಣ ರೈತರ ಕೈಗೆ ಒಂದು ಸಿಗ್ತಕ್ಕಂಥ ಬೆಲೆಯಲ್ಲಿ ಇರಬೇಕು, ಅದು ಕೈಗೆಟಕುವ ಬೆಲೆಯಲ್ಲಿ ಇರಬೇಕು. ಹೌದು. ಅದಕ್ಕೆ ಈ ಸಣ್ಣ ರೈತರಿಗೆ, ಮಧ್ಯಮ ವರ್ಗದ ರೈತರಿಗೆ ಉತ್ತಮ ಬೆಲೆಯಲ್ಲಿ ಸಿಗುವಂಥ ಸಿಂಪರಣಾ ಯಂತ್ರ ತಮ್ಮ ಒಂದು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಅಭಿವೃದ್ಧಿಪಡಿಸಲಾಗಿದೆ, ಹೇಗೆ? ನಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ನಾವು ಸರಳ ಮತ್ತು ಅತಿ ಸಣ್ಣ ರೈತರಿಗೆ ಕೈಗೆಟಕುವ ಬೆಲೆಯಲ್ಲಿ ಸಿಗಬೇಕಾದಂಥದ್ದು ಒಂದು ಒಳ್ಳೆಯ ಅತ್ಯುತ್ತಮವಾದ ಸಿಂಪರಣಾ ಯಂತ್ರ ಅಂದರೆ ಸೋಲಾರ್ ಆಪರೇಟೆಡ್ ನ್ಯಾಪ್ಸ್ಯಾಕ್ ಸ್ಪ್ರೇಯರ್. ಎಷ್ಟು ಆಗ್ಬೋದು ಅದರದ್ದು ಅಂದಾಜು ಬೆಲೆ ಎಲ್ಲ? ಅಂದಾಜು ಬೆಲೆ ನೋಡಿದಾಗ ನಾವು ಅದೊಂದು 6,000-7,000 ರೂಪಾಯಿಯಲ್ಲಿ ಕೈಗೆಟಕುವ ಬೆಲೆಯಲ್ಲಿ ಅದು ಸಿಗ್ತಾ ಇದೆ. ಅದು ಸುಮ್ಮನೆ, ಅದು ತುಂಬ ಸರಳವಾಗಿದೆ. ಅದರಲ್ಲಿ ಒಂದು ಸೋಲಾರ್ ಫಲಕ ಇದೆ, ಆಮೇಲೆ ಒಂದು ಟ್ಯಾಂಕ್ ಇದೆ, ಆಮೇಲೆ ಒಂದು DC ಪಂಪ್ ಅಂತ ಬರುತ್ತೆ, DC ಪಂಪು, ಆಮೇಲೆ ಬ್ಯಾಟ್ರಿ, ಇಷ್ಟೇ ಅದರ. ಆಮೇಲೆ ಸ್ಪ್ರೇ ಲೈನ್ಸು, ನಾಜಲ್, ಇಷ್ಟೇ ಅದರ ಸಾಧನಗಳಾಗಿದ್ದಾವೆ. ಆಮೇಲೆ ಅದು ನಮಗೆ ಯಾವಾಗ, ಸಾಮಾನ್ಯವಾಗಿ ರೈತ ಬಿಸಿಲಲ್ಲಿ ಕೆಲಸ ಮಾಡ್ತಾನೆ, ಅವನಿಗೆ ಬೇಗ ದಣಿವಾಗುತ್ತೆ. ಈ ಸೋಲಾರ್ ಆಪರೇಟೆಡ್ ಸ್ಪ್ರೇಯರ್ ಹಾಕೊಂಡು ಸ್ಪ್ರೇ ಮಾಡಬೇಕಾದ್ರೆ ಒಂದು ಅವನ ತಲೆ ಮೇಲೆ ಸೋಲಾರ್ ಫಲಕ ಬಂದುಬಿಡುತ್ತೆ. ಈ ಬರೋದ್ರಿಂದ ಸ್ಪ್ರೇಯರ್ಗೆ ಸಿಗ್ತಕ್ಕಂಥ ಶಕ್ತಿ ಸೂರ್ಯನಿಂದನೇ ಸಿಗುತ್ತೆ, ಸಿಗುತ್ತೆ. ಆದರೆ ರೈತನಿಗೆ ನೆರಳು ಸಿಗುತ್ತೆ, ತಲೆ ಮೇಲೇ ಅದು ಸೋಲಾರ್ ಫಲಕವನ್ನು ಅಳವಡಿಸೋದ್ರಿಂದ ಅವನಿಗೆ ನೆರಳನ್ನು ಆಗುತ್ತೆ. ಹೀಗಾಗಿ ಅದು ತುಂಬ ಉಪಯುಕ್ತವಾಗಿದೆ. ಆಮೇಲೆ ಇದರಿಂದ ಯಾವುದೇ ಪೊಲ್ಯೂಷನ್ ಅಂತ ಏನು ಹೇಳ್ತೀವಿ ಆ ಪೊಲ್ಯೂಷನ್ನು ಬರೋದಿಲ್ಲ. ಆಮೇಲೆ ಸಾಮಾನ್ಯವಾಗಿ ಪವರ್ ಆಪರೇಟೆಡ್ ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ನೋಡಿರ್ಬೋದು, ಅದು ತುಂಬ ಶಬ್ದ ಮಾಡುತ್ತೆ. ಇದರಿಂದ ಯಾವುದೇ ಶಬ್ದ ಮಾಲಿನ್ಯವಾಗಲಿ, ಹೊಗೆ ಪರಿಸರ ಮಾಲಿನ್ಯನೂ ಯಾವುದನ್ನು ಬರೋದಿಲ್ಲ. ಇದರ ಸಾಮರ್ಥ್ಯ ಹೇಗಿದೆ? ಸಾಮರ್ಥ್ಯ ಚೆನ್ನಾಗಿದೆ. ಇದನ್ನು ನಾವು ನೋಡಿದ್ದೀವಿ, ನಾವು ಬೇರೆ ಬೇರೆ ವಿವಿಧ ಬೆಳೆಗಳಲ್ಲಿನೂ ನಾವು ಟೆಸ್ಟ್ ಮಾಡಿದ್ದೀವಿ. ಇದನ್ನು ಸಾಮಾನ್ಯವಾಗಿ ಇದನ್ನು ನಾವು ನೋಡಿದಾಗ ಇದು 0.1-0.2 ಹೆಕ್ಟೇರ್, 1 ಗಂಟೆಗೆ 1 ಹೆಕ್ಟೇರ್ ಅಷ್ಟು ಇದು ಕವರೇಜ್ ಆಗುತ್ತೆ. ಇದು ಅಂದರೆ ಸಿಂಪರಣೆ ಮಾಡುವ ಹೊತ್ತಿನಾಗ ಸೂರ್ಯನ ಶಾಖ ಜಾಸ್ತಿ ಇರಬೇಕು. ಇದಕ್ಕೆ ಸೂರ್ಯನ ಶಾಖ ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಬಟ್ ನಮ್ಮ ಭಾಗದಲ್ಲಿ ಸೂರ್ಯನಿಗೆ ಯಾವುದೇ ಕೊರತೆ ಇಲ್ಲ. ಇದ್ದಾಗ ಇದು ವರ್ಕೌಟ್ ಆಗತ್ತೆ ಅಂತೀರಾ? ಮೋಡ ಇದ್ದಾಗೂ ಆಗತ್ತೆ ಸರ್. ಇದು ಆಲ್ರೆಡಿ ಬ್ಯಾಟ್ರಿ ಇರುತ್ತದೆ, ಅದರಲ್ಲಿ ಚಾರ್ಜ್ ಆಗಿರ್ತದೆ ಅದರಲ್ಲಿ ಆಗಿರುತ್ತದೆ. ಹೇಗೆ ಇವೆಲ್ಲ ಸೌರಚಾಲಿತ ಸಿಂಪರಣಾ ಯಂತ್ರಗಳು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ, ರೈತರಿಗೆ ಬಿಡುಗಡೆ ಆಗಿದ್ದಾವೆ, ಹೇಗೀಗೆಲ್ಲ ಬಿಡುಗಡೆ ಆಗಿದ್ದಾವೆ? ಸುಮಾರು ಕಂಪ್ನಿಗಳು ಬಂದಿದ್ದಾವೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಮ್ಯಾನುಫ್ಯಾಕ್ಚರರ್ಸ್, ತಯಾರಕರನ್ನು ಮುಂದೆ ಬಂದಿದ್ದಾರೆ. ಈಗ ತಯಾರಕರು ಈಗ ಹೆಚ್ಚಿನ ಗಮನ ಈ ಥರದ್ದು ಸಿಂಪರಣಾ ಯಂತ್ರ ಕಡೆಯೇ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಮತ್ತೆ ಇನ್ನೂ ಏನೇನು ಬದಲಾವಣೆಗಳನ್ನು ನಿಮ್ಮ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಈ ಒಂದು ಸಿಂಪರಣಾ ಯಂತ್ರಗಳ ತಂತ್ರಜ್ಞಾನದಲ್ಲಿ? ಸಿಂಪರಣಾ ಯಂತ್ರದ ತಂತ್ರಜ್ಞಾನದಲ್ಲಿ ನಾವು ಹೇಳಿದಾಗೆ ರಿಮೋಟ್ ಕಂಟ್ರೋಲ್, ಸೋಲಾರ್ ಆಪರೇಟೆಡ್ ರಿಮೋಟ್ ಕಂಟ್ರೋಲ್ ಸ್ಪ್ರೇಯರ್ ಅಂತ, ಅಂದರೆ ಯಾವುದೇ ಚಾಲಿತನ ಸಹಾಯವಿಲ್ಲದೆ ಆಟೋಮೆಟಿಕ್ ಆಗಿ ಒಂದು ರಿಮೋಟ್ ಕಂಟ್ರೋಲ್, ರಿಮೋಟಿಂದನೇ ನಾವು ಅದನ್ನು ಸಿಂಪರಣೆ ಮಾಡ್ತಕ್ಕಂಥ ಒಂದು ಯಂತ್ರವನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗಿದೆ. ಅದೇ ತರಹ ಡ್ರೋನ್ ಸ್ಪ್ರೇಯರನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗಿದೆ. ಈ ಡ್ರೋನ್ನ ನಾನು ಹೇಳ್ದಂಗೆ ಇದರ ವಿಶೇಷತೆ, ಇದನ್ನು ಒಂದು ಸಲ ನಾವು ಒಂದು ಹೈಟಲ್ಲಿ ಸೆಟ್ ಮಾಡಿದಾಗ, ಒಂದೇ ಒಂದು ಎತ್ತರದಲ್ಲಿ ಅದು ಅದೇ ಎತ್ತರದಲ್ಲಿ ಸಿಂಪರಣೆ ಮಾಡಿಕೊಂಡು ಹೋಗುತ್ತೆ. ಆಮೇಲೆ ಇದಕ್ಕೆ ಅಟಾನಮಸ್ ಆಟೋ ಪೈಲಟ್ ಅಂತ ಹೇಳ್ತೀವಿ. ಆಟೋ ಪೈಲಟ್ ಅಂತಂದರೆ ಆ ಮೋಡ್ಗೆ ಸೆಟ್ ಮಾಡಿದಾಗ ಯಾವುದೇ ಒಬ್ಬ ಮಾನವರಹಿತ ಚಾಲನೆ ಇಲ್ಲದೆ ಅದು ತನ್ನಷ್ಟಕ್ಕೆ ತಾನೇ ಮೂಮೆಂಟ್ ಆಗುತ್ತೆ, ತಾನೇ ಮೂಮೆಂಟ್ ಆಗಿ ಅದು ನಾವು ಎಷ್ಟು ಆ ಕ್ಷೇತ್ರ ಅಂದರೆ ನಾವು ನಮ್ಮ ಹೊಲದ್ದು ಒಂದು ಏರಿಯಾ ಕೊಟ್ಟಿರ್ತೀವಿ ಅದರಲ್ಲಿ ಡಾಟಾ ಫೀಡ್ ಮಾಡ್ಬೇಕು ಅದಕ್ಕೆ. ಹೌದು, ಕೋಆರ್ಡಿನೇಟ್ಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ, ಜಿಯೋಗ್ರಫಿಕಲ್ ಕೋಆರ್ಡಿನೇಟ್ಸ್. ಆ ಜಿಯೋಗ್ರಫಿಕಲ್ ಕೋಆರ್ಡಿನೇಟ್ಸ್ ನಾವು ಡೇಟಾ ಫೀಡ್ ಮಾಡಿದಾಗ ಅಷ್ಟೇ ಏರಿಯಾದಲ್ಲಿ ತನ್ನಷ್ಟಕ್ಕೆ ತಾನೇ ಸ್ಪ್ರೇ ಮಾಡಿಕೊಂಡು ಪುನಃ ನಾವು ಎಲ್ಲಿಂದ ಶುರು ಮಾಡಿರ್ತೀವೋ ಅಲ್ಲಿಗೆ ಬಂದು ವಾಪಸ್ ಲ್ಯಾಂಡಿಂಗ್ ಆಗುತ್ತೆ. ಇಲ್ಲಿ ಡ್ರೋನ್ ಚಾಲಿತ ಸಿಂಪರಣಾ ಯಂತ್ರಗಳಲ್ಲಿ ಎಷ್ಟೆಷ್ಟು ಲೀಟರ್ ಅವರಿಗೆ ಸ್ಟೋರೇಜ್ ಟ್ಯಾಂಕ್ಗಳಿರ್ತವೆ, ಕ್ಷೇತ್ರ ಹೇಗೆ ಎಫಿಸಿಯನ್ಸಿ ಹೇಗಿರುತ್ತೆ ಇಲ್ಲಿ, ಜೊತೆಗೆ ಒಂದು ಗಂಟೆಯಲ್ಲಿ ಎಷ್ಟೆಷ್ಟು ಕ್ಷೇತ್ರವನ್ನು ಸಿಂಪರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಿರ್ತ? ಈ ಡ್ರೋನ್ ಸ್ಪ್ರೇಯರಲ್ಲಿ ಅರ್ಧ ಲೀಟ್ರಿಂದ ಹಿಡ್ಕೊಂಡು ಅಪ್ ಟು 20 ಲೀಟ್ರ್ ದ್ರಾವಣವರೆಗೂ ಸಿಂಪರಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಅದನ್ನು ನಾವು ನೋಡಿದಾಗ ಸಾಮಾನ್ಯವಾಗಿ ನಾವು ಪೇ ಲೋಡ್ ಕೆಪ್ಯಾಸಿಟಿ ಅಂತ ಹೇಳ್ತೀವಿ, ಅಂದರೆ ಎಷ್ಟು ದ್ರಾವಣವನ್ನು ಎತ್ಕೊಂಡು ಅದರ ಮೇಲೆ ಹಾರಬಲ್ಲದು. ಸೊ ಅದ್ರ ಮೇಲೆ ಆ ರೋಟಾರ್ ಕೆಪ್ಯಾಸಿಟಿ, ಅದನ್ನು ಅಂದರೆ ನಾವು 6 ಅಥವಾ 8 ಹೆಕ್ಸಾಗೋನಲ್ ಆರ್ ಆಕ್ಟಾಗೋನಲ್ ಕಾಪ್ಟರ್ ಅಂತ ಹೇಳ್ತೀವಿ ನಾವು. ಸೊ ಆ ಸಾಮರ್ಥ್ಯವನ್ನು ಅದಕ್ಕೆ ನಾವು ಡಿಸೈನ್ ಮಾಡಿರ್ತೀವಿ. ಅದರಲ್ಲಿ ಮುಖ್ಯವಾಗಿ ಸಿಂಪರಣೆ ಅಂತ ನಾವು ನೋಡಿದಾಗ ಬೇರೆ ಯಾವುದೇ ನಾವು ಸಿಂಪರಣಾ ಯಂತ್ರವನ್ನು ನಾವು ಅಳತೆ ಮಾಡಿದಾಗ ಅಥವಾ ಅದರ ಬಗ್ಗೆ ಕಂಪೇರ್ ಮಾಡಿದಾಗ ಇದರ ಸಾಮರ್ಥ್ಯ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಒಂದು ಗಂಟೆಯಲ್ಲಿ ಎಷ್ಟೆಷ್ಟು ಕ್ಷೇತ್ರ ಸಿಂಪರಣೆ ಮಾಡೋದು? ಉದಾಹರಣೆ ಅಂತಂದರೆ ಈ ಭಾಗದಲ್ಲೆಲ್ಲ ಹತ್ತಿಯನ್ನು ಬೆಳೀತಾರೆ. ಹೌದು, ಹತ್ತಿ ಕ್ಷೇತ್ರದಲ್ಲಿ ಇರ್ಬೋದು, ಬೇರೆ ಯಾವುದೇ ಒಂದು ಬೇರೆ ಫೀಲ್ಡ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಹೌದು, ಗಂಟೆಗೆ ಎಷ್ಟೆಷ್ಟು ಸಿಂಪರಣೆ ಆಗ್ಬೋದು ಕ್ಷೇತ್ರ ಈ ಡ್ರೋನ್ ಅನ್ನು ಬಳಸಿ? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಅನ್ನು ಉಪಯೋಗಿಸಿದಾಗ ಅದಕ್ಕೆ ಬ್ಯಾಟ್ರಿ ಕೆಪ್ಯಾಸಿಟಿ ಅಂತ ಬರ್ತದೆ. ಬ್ಯಾಟ್ರಿ ಕೆಪ್ಯಾಸಿಟಿ ಅದು ಕೈಗೆಟಕುವ ಬೆಲೆಯಲ್ಲಿ ನಾವು ನೋಡಿದಾಗ 20-30 ನಿಮಿಷ ಬ್ಯಾಟ್ರಿ ಬರುತ್ತೆ. ಅಷ್ಟೇ, ಈಗ ಅದಕ್ಕಿಂತನೂ ಹೆಚ್ಚಿನ ಸಾಮರ್ಥ್ಯದ ನಾವು ಬ್ಯಾಟ್ರಿ ತಗೋಬೇಕಂತಂದ್ರೆ ಅದರದ್ದು ವೆಚ್ಚ ಜಾಸ್ತಿ ಆಗುತ್ತೆ, ಜಾಸ್ತಿ ಇದೆ. ಸೊ ಆ ಕೈಗೆಟಕುವ ಖರ್ಚಿನಲ್ಲೇ 20-30 ನಿಮಿಷ ಬ್ಯಾಟ್ರಿ ಅಂದ್ರೆ ಒಂದು ಬ್ಯಾಟ್ರಿ ಆಲ್ರೆಡಿ ಅದಕ್ಕೆ ಹಾಕಿರ್ತೀವಿ, ಇನ್ನೊಂದು ಎಕ್ಸ್ಟ್ರಾ ಸ್ಪೇರ್ ಬ್ಯಾಟ್ರಿ ಇಟ್ಕೊಂಡಿರ್ತೀವಿ ನಾವು. ಅದನ್ನು ಆ ಬ್ಯಾಟ್ರಿ ಹಾಕಿ ನಾವು ಸಿಂಪರಣೆ ಮಾಡಿದಾಗ ಸಾಮಾನ್ಯವಾಗಿ ಆ 20-30 ನಿಮಿಷದಲ್ಲೇ ನಾವು ಒಂದು ಎಕರೆಯನ್ನು ನಾವು ಕವರ್ ಮಾಡಿ ಸಿಂಪರಣೆ ಮಾಡಬಹುದು. ಡ್ರೋನ್ ಸಿಂಪರಣಾ ಯಂತ್ರಕ್ಕೆ ಬಂದಾಗ ಹೇಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಭವಿಷ್ಯ ಇದೆ ಅಂತೀರಾ, ಅಥವಾ ಹೇಗೆ ಯಾವ ರೀತಿ ಇದರ ಬೆಲೆ ಎಷ್ಟಿದೆ, ಆಮೇಲೆ ಕೈಗೆಟುಕುವ ಬೆಲೆಯಲ್ಲಿ ಸಿಗತ್ತಾ ಇದೆ ಎಲ್ಲರಿಗೂ, ಅಥವಾ ಒಬ್ಬ ರೈತ ಖರೀದಿ ಮಾಡಿದನ್ನ ಬಳಸಲಿಕ್ಕೆ ಸಾಧ್ಯತೆ ಇದೆ ಅಂತೀರಾ, ಹೀಗೆ ಯಾವ ರೀತಿಯಲ್ಲಿ ಮುಂದೆ ಇದಕ್ಕೆ ಭವಿಷ್ಯ ಇದೆ ಅಂತಿರ್ತಾವೆ ಡ್ರೋನ್ ಸಿಂಪರಣಾ ಯಂತ್ರಗಳು? ಡ್ರೋನ್ ಚಾಲಿತ ಸಿಂಪರಣೆ ಬಗ್ಗೆ ನಾವು ನೋಡೋದಾದರೆ ಮುಂದಿನ ದಿನಗಳಲ್ಲಿ ತುಂಬ ಹೆಚ್ಚಿನ ಮಹತ್ವ ಬರಲಿದೆ. ಇದು ಈಗ ತಂತ್ರಜ್ಞಾನ ಹೊಸದಾಗಿದೆ, ಈ ಹೊಸ ತಂತ್ರಜ್ಞಾನದಿಂದ ಸ್ವಲ್ಪ ಖರ್ಚು ಜಾಸ್ತಿ ಇದೆ, ಅದನ್ನು ಅಂದರೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಸಾಮಾನ್ಯವಾಗಿ ಈಗ ನಾವು ನೋಡೋದಾದರೆ ಈಗ 4 ಲಕ್ಷದಿಂದ 25 ಲಕ್ಷದವರೆಗೂ ಆಗುತ್ತೆ, ಆದರೆ ಅದರ ಕೆಪ್ಯಾಸಿಟಿ ಇದ ಮೇಲೆ, ಅಂದರೆ ನಾವು ಈಗ 1 ಲೀಟ್ರ್ ಸಾಮರ್ಥ್ಯದನ್ನು ತೊಗೊಂಡ್ರೆ ನಾವು ಒಂದು 3-4 ಲಕ್ಷ ಆಗ್ಬೋದು. ಅದೇ ನಾವು 20 ಲೀಟ್ರ್ ಕೆಪ್ಯಾಸಿಟಿದನ್ನು ತೊಗೊಂಡ್ರೆ ಸಾಮಾನ್ಯವಾಗಿ ಒಂದು 18-20 ಲಕ್ಷ ರೂಪಾಯಿವರೆಗೂ ಆಗ್ಬೋದು. ಈಗ ಯಾರು ದೊಡ್ಡ ರೈತರು ಇದ್ದಾರೆ ಅವರು ಆ ಥರ ರೈತರು ಇದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಯಾರೋ ಕಸ್ಟಮ್ ಹೈರಿಂಗ್ ಸೆಂಟರ್ ಬಾಡಿಗೆ ಆಧಾರಿತ ಯಂತ್ರೋಪಕರಣಗಳನ್ನು ನಡೆಸೋಕ್ಕೆ ಇಚ್ಛೆ ಇದೆ, ಆ ಥರ ಮುಂದುವರೆದ ರೈತರು ಇದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ಸಿಂಪರಣಾ ಯಂತ್ರಗಳನ್ನು ಖರೀದಿ ಮಾಡುವಾಗ ರೈತರಿಗೆ ಏನು ವಿಷಯವನ್ನು ಗಮನದಲ್ಲಿಟ್ಟು ಖರೀದಿ ಮಾಡಬೇಕು ಹೇಳ್ತೀರಿ? ಜೊತೆಗೆ ಎಂಥ ಸಿಂಪರಣೆ ಯಂತ್ರವನ್ನು ಖರೀದಿ ಮಾಡಿದರೆ ರೈತರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಿರ್ತಾವೆ? ಕೊನೆಯದಾಗಿ, ಯಾವುದೇ ಒಬ್ಬ ರೈತ ಮುಖ್ಯವಾಗಿ ಸಿಂಪರಣ ಯಂತ್ರವನ್ನು ಖರೀದಿ ಮಾಡಲು ಹೋದಾಗ ಮೊಟ್ಟ ಮೊದಲನೇದಾಗಿ ಅವ್ರ ಹತ್ರ ಎಷ್ಟು ಎಕರೆ ಜಮೀನಿದೆ, ಗಾತ್ರ ಎಷ್ಟಿದೆ, ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಆಮೇಲೆ ಅದರಲ್ಲಿ ಎಷ್ಟು ಸೀಸನಲ್ ಕ್ರಾಪ್ಸು, ಈಗ ಖರೀಫ್ ಆಗಿರ್ಬೋದು ಅಥವಾ ಫಸ್ಟ್ ಒಂದು ಸೀಸನೋ ಎರಡು ಸೀಸನೋ ನೀರಾವರಿಯಲ್ಲಿ ಅಥವಾ ಡ್ರೈಲ್ಯಾಂಡೋ, ಸೊ ಅದಕ್ಕೆ ಅನುಗುಣವಾಗಿ ಆಮೇಲೆ ಅವ್ರ ಹತ್ರ ಎಷ್ಟು ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಇದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವರು ಮಾಡೋದು ಒಳ್ಳೆಯದು. ಈಗ ಒಬ್ಬ ಸಣ್ಣ ರೈತ ಡ್ರೋನ್ಗೆ 15-20 ಲಕ್ಷ ಇನ್ವೆಸ್ಟ್ ಮಾಡೋದು ಅಷ್ಟೇನು ಆಗಲ್ಲ, ಸಣ್ಣ ರೈತ ತೋಳಕ್ಕೆ ಹೋಗೋದಿಲ್ಲ ಅದು ವರ್ತು ಅಲ್ಲ ಅಷ್ಟೊಂದು. ಒಳ್ಳೇದು, ಇದುವರೆಗೆ ಸಿಂಪರಣೆ ಯಂತ್ರಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿವಿಧ ರೀತಿಯ ಸಸ್ಯ ಸಂರಕ್ಷಣಾ ಉಪಕರಣಗಳು ಮತ್ತು ಅವುಗಳ ಬಳಕೆಯ ವಿಧಾನಗಳ ಕುರಿತು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದ ಡಾಕ್ಟರ್ ದೇವಾನಂದ ಮಸ್ಕಿಯವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ಈಗ ಕೇಳಿ ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 41 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 48% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 14% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 17 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಹವಾಮಾನ ವರದಿ ಕೇಳಿದ್ರಿ. ನನ್ನ ಹೆಸರು ಮಹೇಶ್ ಶಂಕರಪ್ಪ ದೇವಸೂರ್, ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕಬ್ಬೂರು ಗ್ರಾಮ. ತೋಟಗಾರಿಕಾ ಇಲಾಖೆಯಿಂದ ನರೇಗಾ ಯೋಜನೆಯೊಳಗೆ 1,97,000 ರೂಪಾಯಿ ನಮ್ಗೆ 1 ಎಕರೆ ಗುಲಾಬಿಗೆ ಕೊಟ್ಟಾರ್ರಿ. ಗುಲಾಬಿ ಹೂವು ನಮ್ಗೆ 2 ತಿಂಗಳಿಗೆ ಸ್ಟಾರ್ಟ್ ಆತ್ರಿ, ಅದರಿಂದ ನಾವು ಜೀವನ ಸಾಗಿಸ್ತೀವಿ. ನಮ್ಗೆ ಬಹಳ ಅನುಕೂಲ ಆಗೈತಿ. ಆಜುಬಾಜುದವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿನ ಹೇಳಿದೇವ್ರಿ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳಿ ರಾಯಚೂರಿನ ನರಸಿಂಹಲು ಮಾಣಿಕರಾವ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ಹುಟ್ಟಿ ಸಾರ್ಥಕವಾಯಿತು, ಹುಟ್ಟಿ ಸಾರ್ಥಕವಾಯಿತು ಜನ್ಮ Thank you. ಶಿಖರ ಪಶ್ಚಿಮಿ ನವದ್ವಾರ ನವದ್ವಾರ